ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮೈಸೂರಿನ ನಾರಾಯಣ ಆಸ್ಪತ್ರೆಯ ನ್ಯೂರಾಲಜಿ ತಜ್ಞರಾದ ಡಾಕ್ಟರ್ ಅರವಿಂದ್ ಆರ್ವಿ ಅವರನ್ನು ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಿಗ್ಗೆ 11:00 ಮಧ್ಯಾಹ್ನ 2:00 ಮಡಿಕೇರಿಯ ರವಿ ಆರ್ಥೋಪೆಡಿಕ್ ಸೆಂಟರ್ನಲ್ಲಿ ಭೇಟಿ ಮಾಡಿ. ರಿಜಿಸ್ಟ್ರೇಷನ್ ಮಾಡಲು ಕರೆ ಮಾಡಿ 9353595537 ಅಥವಾ 9342125839. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ವಿರಾಜಪೇಟೆ ತಾಲೂಕು ಪಾಲಂಗಾಲ ಗ್ರಾಮದ ಪಾಲೆಯಂಡ ಕಾವ್ಯ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿದ್ರೆ ಇವತ್ತು ವಿರಾಜಪೇಟೆ ತಾಲೂಕು ಪಾಲಂಗಾಲ ಗ್ರಾಮದ ಪಾಲಯಂಡ ಕಾವ್ಯ ಅವರ ಜೊತೆಗೆ ಮಾತನಾಡ್ತಿದ್ವಿ. ಇವರ ಯಜಮಾನರು ಮಾದಪ್ಪನವರು. ಕೃಷಿಯಲ್ಲಿ ಹೇಗೆ ತೊಡಸ್ಕೊಂಡಿದ್ದಾರೆ, ಅವರ ಕೃಷಿ ಬದುಕು ಹೇಗಿದೆ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ತಾವು ಏನು ಓದಿದ್ರಿ? ತಾವು 10th ಓದಿದ್ವಿ. ಹಾ, ಎಲ್ಲಿ ತಮ್ದು ತವರೂರು? ತವರೂರು ಮೈತಾಡಿ ಸರ್. ಅಲ್ಲಿ ಚಿಕ್ಕವರಿದ್ದಾಗ ಕೃಷಿ ಕೆಲಸಗಳನ್ನೆಲ್ಲ ಕಲಿತಾ ಇದ್ರ? ಹೇಗೆ ಕಲಿತಿದ್ದೆ ಸರ್? ಮತ್ತೆ ಆಳುಗಳ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೆ ತಾಯಿ ಮನೆಯಲ್ಲಿ. ಓಹೋ. ಅಣ್ಣ ಸ್ವಲ್ಪ ಕೆಲಸದಲ್ಲಿ ಮುಂದೆ ಇದ್ರು ಸರ್, ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಮತ್ತೆ ಅವ್ರ ಜೊತೆಯಲ್ಲಿ ಸೇರಿ ನಾನು ತುಂಬಾ ಕಲ್ತಿದ್ದೀನಿ ಸರ್. ಹೌದು ಸರ್, ಅವರು ಕೆಲಸ ಮಾಡುವಾಗ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು, ಮತ್ತೆ ಅವರು ಒಂದು ಹೊರೆ ಬರುವಾಗ ನಾನು ಒಂದು ಹೊರೆ ಹೊತ್ತುಕೊಂಡು ಬರ್ತಿದ್ದೆ ಸರ್. ಕುಯ್ತಿದ್ದೆ ನಾನು, ಅವ್ರು ಕೆಲಸ ಮಾಡುವಾಗ ನಾನು ಸ್ವಲ್ಪ ಹೋಗಿ ಪೈರಿ ಕೇಳೋದು, ನಾಟಿ ಗೊತ್ತಿಲ್ಲದ್ರು ಸ್ವಲ್ಪ ನಾಟಿನು ಮಾಡ್ತಾ ಇದ್ದೆ. ನೋಡಿ, ಆ ಕುತೂಹಲ ಆಸಕ್ತಿ ಆಗ್ಲೇ ಇತ್ತು ನಿಮ್ಗೆ? ಇತ್ತು ಸರ್, ಇತ್ತು. ಅಣ್ಣ ತಮ್ಮ ಇದ್ರಲ್ಲಿ ಇದ್ರು ಅವ್ರ ಜೊತೆಲ್ಲ ಹೋಗಿ ನಾನು ಸ್ವಲ್ಪ ಸ್ವಲ್ಪ ಮಾಡಿ ಕಲಿತಿದ್ದೆ ಸರ್. ವೆರಿ ಗುಡ್, ಒಳ್ಳೇದೇ ನೋಡಿ, ಬಹಳ ಸಂತೋಷ. ಆಳುಗಳೆಲ್ಲ ಅಲ್ಲಿ ತುಂಬಾ ಇರ್ತಿತ್ತು ಸರ್. ಅವ್ರ ಜೊತೆಯಲ್ಲಿ ಸೇರಿ ಅವರು ಕಾಫಿ ಕುಯ್ಯುವಾಗ ಅವರು ಕುಯ್ಯುವ ಮರದಲ್ಲೇ ನಿಂತು ನಾನು ಕುಯ್ತಿದ್ದೆ. ನಿಮ್ಮ ತವ್ರ ಮನೆಯಲ್ಲಿ ನೀವೆಲ್ಲ ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮಗೆ? ನಾವು 2 ಹುಡುಗಿಯರು ಸರ್, 2 ಹುಡುಗರು. ಎಷ್ಟು ಜಮೀನ್ ಇತ್ತು, ತೋಟ ಇತ್ತು ಅಪ್ಪ ಅಮ್ಮಗೆ? ಅಪ್ಪ ಮನೆಯಲ್ಲಿ 15 ಎಕರೆ ತೋಟ ಇತ್ತು ಸರ್, 300 ಗಟ್ಟಿ ಭೂಮಿ ಇತ್ತು. ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ವಾ, ಅನನ್ಕೂಲ ಆಯ್ತಾ ಅಥವಾ ಸಾಕಂತ ಅನ್ಕೊಂಡು? ಓದ್ಲಿಕ್ಕೆ ಆಗಿತ್ತು ಸರ್, ನಾನು ಸ್ವಲ್ಪ ಓದಲಿ ಕಳ್ಳಿತ್ತು. ಇನ್ನಿರೋರೆಲ್ಲರೂ ಓದಿದಾರೆ ಅಂದ್ರೆ ಕೆಲವೊಬ್ರಿಗೆ ಏನ್ ಅಷ್ಟೊಂದು ಯಾಕೆ ಓದ್ಬೇಕು, ನೆಮ್ಮದಿಯಾಗಿ ಹಳ್ಳಿ ಜೀವನ ಮಾಡ್ಕೊಂಡಿರೋಣ ಅಂತ ಅನ್ಕೊಂಡು ಬಯಸ್ತಾರೆ. ಇಲ್ಲ ಸರ್, ಅದು ತುಂಬಾ ದೂರ ಇತ್ತು ಸರ್, ಅದಕ್ಕೆ ನನ್ಗೆ ನಡ್ಕೊಂಡು ಹೋಗಕ್ಕೆಲ್ಲ ಆಗಲ್ಲ, ಹೊಳೆ ದಾಟಿ ಹೋಗ್ಬೇಕು. ನೋಡಿ ನೋಡಿ, ಅದು ಅದರಿಂದ ಒಬ್ಬಳೇ ಹೋಗಕ್ಕೂ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಇಷ್ಟ ಆಗ್ಲಿಲ್ಲ, ಸಾಕು ಅನ್ಕೊಂಡು ಮುಗಿಸ್ಬಿಟ್ರಿ. ಈಗ ಪಾಲಂಗಾಲ ಗ್ರಾಮಕ್ಕೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಬಂದು? 24-25 ವರ್ಷ ಆಯ್ತು. ದೊಡ್ಡ ಮಗನಿಗೆ 24 ವರ್ಷ ಸರ್, ಚಿಕ್ಕವನಿಗೆ ಈಗ 23 ವರ್ಷ ನಡೀತಾ ಇರೋದು. ಬೇಲಿಯಪ್ಪ ಮನೇಲಿ ಈಗ ನೀವು, ನಿಮ್ಮ ಯಜಮಾನರು, ಇಬ್ರು ಮಕ್ಕಳು? ದೊಡ್ಡವನು ಮೈಸೂರಲ್ಲಿ ಅಮೆರಿಕ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಚಿಕ್ಕವನು UPSC ಎಕ್ಸಾಮಿಗೆ, ಅವ್ರದ್ದು ಒಂದು ಸರ್ ಇತ್ತು ಅಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಈಗ ಮೊನ್ನೆ ಬಂದಿದ್ದಾನೆ ಸರ್. ಮಾದಪ್ಪನವರು ನಿಮ್ಮ ಯಜಮಾನರು, ಅವ್ರು ಏನ್ ಓದಿದಾರಮ್ಮ? ಅವರು 10th ಓದಿದ್ರು ಸರ್. ಓಹೋ, ಸರಿನೇ ಸರಿನೇ. ಈಗ ಹೆಚ್ಚಿಗೆ ಓದ್ಲೇಬೇಕಂತ ಏನಿಲ್ಲ, ಆದ್ರೆ ವಿದ್ಯಾಭ್ಯಾಸ ಬೇಕು, ಜೊತೆಗೆ ಕೃಷಿನ ಬಿಟ್ಟು ಎಷ್ಟೋ ಜನ ಬೇರೆ ಕಡೆ ಬದುಕಲಿಕ್ಕೆ ಆಗಲ್ಲ ಅಥವಾ ಅದನ್ನ ಆಸೆನೂ ಪಡಲ್ಲ, ಕೃಷಿನೇ ಇಷ್ಟಪಟ್ಟು ಸ್ವೀಕರಿಸಿಕೊಂಡು ಹೋಗೋದಿದೆ. ಹಾಗಾಗಿ ನಿಮಗೆ ಈ ಭೂಮಿ ತಾಯಿ ಕರೆದ್ಲು. ಹೇಗಿದ್ದೀರಿ ನಿಮ್ಮ ಈ ಒಂದು ಗ್ರಾಮೀಣ ಪರಿಸರ ಮತ್ತೆ ನಿಮ್ಮ ಕೃಷಿ ಬದುಕಿನಲ್ಲಿ? ತಾಯಿ ಮನೆಯಲ್ಲೆಲ್ಲ ಕಲ್ತು ಬಂದಿದ್ದಕ್ಕೆ ನನ್ಗೆ ಈಗ ಗಂಡನ ಮನೆಯಲ್ಲಿ ಕಲಿಬೇಕು ಅಂತ ಏನಿಲ್ಲ ಸರ್, ಎಲ್ಲ ಕಲ್ತಿದ್ದೀನಿ. ನಮ್ಮ ಇವರಿಗೆ ನಾನು ಇಷ್ಟು ಕೆಲಸ ಕಲ್ತಿದ್ದೀನಿ ಅಂತ ಅವರಿಗೆ ಗೊತ್ತಿರ್ಲಿಲ್ಲ. ಮತ್ತೆ ಅವರು ತುಂಬಾ ಆಳೆಲ್ಲ ಕಲ್ಸಿಕೊಡ್ತಾ ಇದ್ರು ಮುಂಚೆ ಎಲ್ಲ. ಆಗ ಅವ್ರ ಜೊತೆಯಲ್ಲೆಲ್ಲ ಗದ್ದೆಯಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪ ವರೆ ಕಟ್ಟೋದು ಮತ್ತೆ ಅವರಿಗೆಲ್ಲ ಸ್ವಲ್ಪ ಬಾಚಿ ಕೊಡೋದು ಅದೆಲ್ಲ ಮಾಡ್ತಿದ್ದೆ ಸರ್. ನೋಡಿ, ಅನುಕೂಲ ಆಯ್ತು, ಅನುಕೂಲ ಆಗಿದೆ ಸರ್. ಮತ್ತೆ ಅಡಿಗೆ ಕೆಲಸನು ಬಾಲ್ಯದಲ್ಲೇ ಕಲ್ತ್ಬಿಟ್ರೇನು? ಅಡಿಗೆ ಕೆಲಸದಲ್ಲಿಯೂ ಆಳುಗಳಿಗೆ ಎಲ್ಲ ಬೇಕಾದಷ್ಟು ಅಡಿಗೆ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಸರ್. ಹೊರಗಡೆ ಇವರು ಹೋಗುವಾಗ ಆಳುಗಳ ಜೊತೆಲೆಲ್ಲ ಹೋಗಿ, ಈಗಲೂ ಅಷ್ಟೇ ಸರ್, ತೋಟಕ್ಕೆಲ್ಲ ಹೋಗುವಾಗ ಕ್ಯಾರಿಯಲ್ಲೆಲ್ಲ ನಮ್ಮ ಇಬ್ಬರಳಿಗೆಲ್ಲ ತಕೊಂಡೇ ಹೋಗೋದು ಸರ್ ಊಟ ಎಲ್ಲ. ಮಧ್ಯಾಹ್ನಕ್ಕೆ ಎಲ್ಲ ತುಂಬಾ ದೂರ ಇದೆ ಸರ್ ತೋಟ, ನಡ್ಕೊಂಡು ಬರೋಕೆ ಕಷ್ಟ ಅಂತ ಹೇಳಿ ಟಿಲ್ಲರಲ್ಲಿ ಹಸ್ಬೆಂಡ್ ಹೋಗ್ತಾರೆ ಸರ್, ನಾನು ನಡ್ಕೊಂಡು ಹೋಗ್ತೀನಿ. ಮತ್ತೆ ಅವರು ಕ್ಯಾರಿಯಲ್ಲೆಲ್ಲ ಅದರಲ್ಲೇ ಹಾಕಿದ್ರೆ ತಕೊಂಡು ಹೋಗ್ತಾರೆ. ಅಡಿಗೆ ಕೆಲಸನು ಕಲಿತ್ರಿ, ಕೃಷಿ ಕೆಲಸನು ಕಲಿತ್ರಿ, ತಕ್ಕ ಮಟ್ಟಿಗೆ ಓದಿದಿರಿ, ಇನ್ನೇನ್ ಬೇಕು? ಒಟ್ಟು ಎಷ್ಟು ಎಕರೆ ತೋಟ ಗದ್ದೆ ಇದೆಲ್ಲ ಇದೆ? 4 ತೋಟ ಇದೆ ಸರ್, ಗದ್ದೆನೆಲ್ಲ ಆನೆ ಬರ್ತದೆ ಅಂತ ಹೇಳಿ ಸ್ವಲ್ಪ ಹಸುಗೆ ಬಿಟ್ಕೊಂಡಿದೀವಿ. ಓಹೋ. ಮತ್ತೆ ಸ್ವಲ್ಪ ಕಾಫಿ ಗಿಡ ಎಲ್ಲ ನೆಟ್ಟಿದೀವಿ, ಅದು ಹೋಗುವ ದಾರಿಯಲ್ಲಿ ಗಿಡನೆಲ್ಲ ಮುರಿದಾಕಿ ಇದ್ ಮಾಡ್ತದೆ. ಖಾಲಿ ಬಿಟ್ಬಿಟ್ಟಿದಿರ ಗದ್ದೆನ? ಅದ ಹಸುಗೆ ಅಂತ ಬಿಟ್ಕೊಂಡಿದೀವಿ. ಎಷ್ಟು ಎಕರೆ ಇದೆ ಖಾಲಿ? 1 ಇದೆ. ದನಕರುಗಳು ಎಷ್ಟಿದ್ವು, ಹಸುಗಳು ಅವೆಲ್ಲ? 1 ಇರೋದು. ಓಹೋ. ಸಗಣಿಗೆಲ್ಲ ದೂರ ಹೋಗ್ಬೇಕು ಅಂತ ಹೇಳಿ ಅದನ್ನ ಸಾಕೊಂಡಿದ್ವಿ. ತಿಂಗಳಾಯ್ತು ಸರ್ ಹಾಕಿ. ಹಾಲು ಮೊಸರು ಅದು ನಮಗೆ ಮಾತ್ರ, ಮಕ್ಕಳೆಲ್ಲ ರಾಜ್ಯದಲ್ಲಿ ಬರ್ತಾರೆ ಸರ್. ಮತ್ತೆ ನಮ್ಗೆ ನಾಯಿ ಒಂದು ಉಂಟು ಸರ್, ಅದಕ್ಕೆಲ್ಲ ಬೇಕಾಗತ್ತೆ. ಹಾಗೆ ಹಾಗೆ, ಅದೊಂಥರ ನಾನಿಲ್ಲದ್ರೆ ಊಟನೇ ಮಾಡಲ್ಲ ಸರ್. ಹೌದಾ? ಹೌದು, ನಾವು ಹೊರಗಡೆ ಎಲ್ಲ ಬಿಡಲ್ಲ, ಮನೆಯಲ್ಲೇ ಇರೋದದು. 4 ಕಾಫಿ ತೋಟದಲ್ಲಿ ಕಾಫಿ, ಕಾಳುಮೆಣಸು, ಏನೇನ್ ಬೆಳೆ ಇದೆ ಹೇಳಿ? ಕಾಫಿ, ಒಳ್ಳೆ ಮೆಣಸು ಇದೆ ಸರ್, ಅಡಿಕೆ ಇದೆ, ಮತ್ತೆ ಲಿಚ್ಚಿ ಇದೆ ಸರ್, ಮತ್ತೆ ಸಪೋಟ ಇತ್ತು ಸರ್, ದೊಡ್ಡ ಮರ ಇತ್ತು ಸರ್, ಅದನ್ನೆಲ್ಲ ಆನೆಲ್ಲ ಮುರ್ದಾಕಿ ಅದು ತಿನ್ನೋದಿಲ್ಲ ಸರ್, ಸುಮ್ಮನೆ ಅದನ್ನ ಇದ್ ಮಾಡ್ಬಿಟ್ಟು ಎಲ್ಲ ಮೆಟ್ಟಿ. ಓಹೋ, ಕಿತ್ತಳೆ ಮರಗಳಿದಾವ? ಇದೆ ಸರ್, ಕಿತ್ತಳೆ ಮರ ಇದೆ. ಆಮೇಲೆ ಬಟರ್ ಫ್ರೂಟ್? ಬಟರ್ ಫ್ರೂಟ್ ಮರಗಳು ಒಂದು 4-5 ಇದೆ ಸರ್, ಮತ್ತೆ ಚಿಕ್ಕದೆಲ್ಲ ಒಂದು 15-20 ಇದೆ ಸರ್. ಓಹೋ, ಸರಿನೇ. ಮಾರಾಟ ಮಾಡುವಷ್ಟು ಹಣ್ಣು ಸಿಗುತ್ತೆ? ಮಾರಾಟ ಮಾಡೋದಿಲ್ಲ ಸರ್, ನಾವು ಹಣ್ಣಾದ್ರೆ ತಕೊಂಡೋಗಿ ಎಲ್ಲ ಕೆರೆಗೆ ಹಾಕ್ತೀವಿ ಸರ್. ಓ, ಏನು ಮೀನು ಸಾಕ್ತೀರಾ? ಮೀನು ಸಾಕಿದೀವಿ ಸರ್, ಅದು ತಿಂತದಲ್ಲ ಸರ್, ಅದಕ್ಕೆ ನಾವು ಮಾರೋದಿಲ್ಲ ಸರ್. ಓಹೋ, ಅಷ್ಟೊಂದು ಮೀನುಗಳು ಸಾಕ್ತಾ ಇರ್ತೀರಾ? ಸಾಕ್ತಾ ಇರ್ತೀವಿ, ತುಂಬಾ ಇತ್ತು ಸರ್, ಈ ಮಳೆ ಬಂದು ತುಂಬಿ ನೀರಲ್ಲೆಲ್ಲ ಕೊಚ್ಚೋಗಿದೆ ಸರ್, ದೊಡ್ಡ ದೊಡ್ಡ ಮೀನೆಲ್ಲ. ಹೌದಾ? ಓಹೋ. ಎಷ್ಟು ಮೀನುಗಳನ್ನ ಸಾಕ್ತೀರಿ? 100-200 ಮೀನು ಇತ್ತು ಸರ್. ಜಾಸ್ತಿ ಇತ್ತು ಸರ್, ಅದೇ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಅಂದ್ರೆ ನಿಮ್ದು ಸಣ್ಣ ಕೆರೆ ಅಥವಾ ದೊಡ್ಡ ಕೆರೆ ಎಷ್ಟು ವಿಸ್ತೀರ್ಣದ್ದು? ದೊಡ್ಡ ಕೆರೆ ಸರ್. ದೊಡ್ಡ ಕೆರೆ? ಹೌದಾ? ಹೌದು. ಉದ್ದ ಆಗಲ ಎಷ್ಟಿರ್ಬೋದು? 70-60 ಸರ್. ಮಾವಿನ ಸಮೇತ ತಿಂತದೆ ಸರ್ ಮೀನು. ಹೌದಾ? ಹೌದು ಸರ್, ಮಾವಿನನ್ನು ಅನ್ನ ಆದ್ರೆ ತಕೊಂಡೋಗಿ ಹಾಕಿದ್ರೆ ಅದನ್ನು ತಿಂತದೆ ಸರ್, ಮತ್ತೆ ಅಪ್ಪಯ್ಯ ಅದನ್ನು ತಕೊಂಡೋಗಿ ಹಾಕಿದ್ರೆ ಅದನ್ನೂ ತಿಂತದೆ ಸರ್, ಅದು ಎಲ್ಲಾನು ಕೆರೆಗೆ ತಕೊಂಡೋಗಿ ಹಾಕೋದು ಸರ್, ಮತ್ತೆ ನಾವು ಅಷ್ಟು ತಿನ್ನೋದಿಲ್ಲ ಸರ್, ಮಕ್ಕಳೆಲ್ಲ ಹೊರಗಡೆ ಆದ್ಮೇಲೆ ನಾವು ಇದ್ರಲ್ಲಿ ಏನ್ ತಿನ್ನೋದು. ಹಾಗೆ ಹಣ್ಣುಗಳನ್ನ ನೀವೇನ್ ವಿಶೇಷವಾಗಿ ಮಾರಾಟ ಮಾಡ್ಲಿಕ್ಕೆ ಹೋಗಲ್ಲ? ಮಾರಾಟ ಮಾಡೋದೇ ಇಲ್ಲ ಸರ್, ಏನಿದ್ರು ತಕೊಂಡೋಗಿ ಕೆರೆಗೆ ಹಾಕ್ತೀವಿ. ಓ, ನೀವ್ ಎಷ್ಟು ತಿನ್ನಕಾಗುತ್ತೋ ತಿನ್ನೋದು, ಮತ್ತೆ ಹಸುನು ಸ್ವಲ್ಪ ತಿನ್ನುತ್ತೇನ? ಹಸುಗೆ ಗಂಜಿ ಕೊಡ್ತೀವಿ ಅಷ್ಟೇ ಸರ್, ಬೇರೆ ಏನೇ ಅದಕ್ಕೆ ಕೊಡೋದಿಲ್ಲ. ಬಟರ್ ಫ್ರೂಟ್ ತಿನ್ನಲ್ವಾ? ಬಟರ್ ಫ್ರೂಟ್ ತಿನ್ನಲ್ಲ ಸರ್, ಸೀಬೆಕಾಯಿ ಏನಾದ್ರೂ ಇದ್ರೆ ಅದು ಹಸುವಿಗೆ ಕೊಡ್ತೀವಿ ಸರ್, ಅದು ಹಸು ತಿಂತದೆ. ಮಾವಿನ ಹಣ್ಣನ್ನ ಕೆಲವೊಂದು ಹಸುಗಳು ಬಹಳ ಇಷ್ಟಪಡ್ತಿಂತವೆ, ಮಾವಿನ ಹಣ್ಣು ಬಟರ್ ಫ್ರೂಟ್ ಇದನ್ನೆಲ್ಲ. ನಾವು ಹಾಕಿಲ್ಲ ಸರ್, ಎಲ್ಲ ತಕೊಂಡೋಗಿ ಕೆರೆಗೆ ಹಾಕ್ತಿವಲ್ಲ. ಸರಿನೆ, ಅದಕ್ಕೆ ಕೊಡ್ಲಿಲ್ಲ ಸರ್. ಸರಿನೆ ಸರಿನೆ, ಬಟ್ರು ಫುಟ್ರು ಬಿದ್ರು ತಕೊಂಡೋಗಿ ಹಾಕಿದ್ರೆ ಅದು ತಿಂತದೆ ಸರ್. ಹೌದು ಹೌದು, ಕೇಳಿದಾಗವ್ರು ಕೇಳಿದವರಿಗೆಲ್ಲ ಕೊಡ್ತೀವಿ ಸರ್. ಹಾ ಸರಿನೆ ಸರಿನೆ, ಈಗ ಮೀನುಗಳನ್ನ ಆಗಿಂದಾಗೆ ಮಾರಾಟ ಮಾಡ್ತಾ ಇರ್ತೀರಿ ಅಲ್ವಾ? ಮಾರೋದಿಲ್ಲ ಸರ್, ನಮಗೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಅಷ್ಟೆಷ್ಟನ್ನು ಹಿಡ್ಕೊಳ್ಳೋದು ಸರ್. ಓ, ಮತ್ತೆ ನೆಂಟರು ಆತ್ಮೀಯರು ಅವ್ರಿಗೆ ಕೊಡೋದು? ಮಕ್ಕಳೆಲ್ಲ ಬಂದ್ರೆ ಮತ್ತೆ ನೆಂಟರೆಲ್ಲ ಬಂದ್ರೆ ಮಾಡ್ಕೊಳ್ತೀವಿ. ಏನಿದ್ರು ನಿಮಗೆ ಹಣದ ಬೆಳೆ ಅಂದ್ರೆ ಕಾಫಿ ಕಾಳು ಮೆಣಸು? ಹೌದು ಸರ್, ಅಂಗಳಕ್ಕೆ ಬರ್ತದೆ ಸರ್ ಆನೆ. ಹಬ್ಬಾ, ನಾವು ಚೂಚು ಅಂತ ಹೇಳಿದ್ರೆ ನಮ್ಮನ್ನ ಇಟ್ಟುಕೊಂಡು ನೋಡ್ತದೆ ಸರ್. ಆಹಾ, ಅದು ಸಹಜ, ನನಗೇನಾದ್ರು ತೊಂದರೆ ಕೊಡ್ತಾವ್ರೆ ಏನೋ ಅಂತ ಅನ್ಕೊಂಡು ಯೋಚನೆ ಮಾಡಿ. ನಾವು ಸುಮ್ಮನೆ ಚೂಚು ಅಂತ ಹೇಳಿದ್ರೆ ಮತ್ತೆ ನಾಯಿ ಓಡ್ದಾಗ ಅದು ಓಡ್ತದೆ ಸರ್, ನಮ್ಮ ಈ ಕಡೆ ಏನು ಬರಲ್ಲ ಸರ್. ಹೌದಾ? ಹೌದು, ಮನುಷ್ಯರಿಗೆ ಏನು ತೊಂದರೆ ಕೊಟ್ಟಿಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ ಇಲ್ಲ. ಅಲ್ಲೇನೋ ಕೆರೆ ಹತ್ರ ಕೆಲ್ಸ ಮಾಡ್ತಾ ಇದ್ರಂತೆ, ಕೆಲ್ಸ ಮಾಡ್ತಾ ಇರುವಾಗ ಹತ್ರಕ್ಕೆ ಬಂದಿದೆ ಅಂತೆ ಸರ್, ಇವ್ರು ನೋಡ್ಲಿಲ್ಲ. ಮತ್ತೆ ಎದ್ದು ನೋಡುವಾಗ ಆನೆ ಬಂದು ಹತ್ರಕ್ಕೆ ಬಂದಿದೆ ಅಂತೆ ಸರ್, ಮತ್ತೆ ಇವ್ರು ಸುಮ್ಮನೆ ನಿಂತಿದೆ ಅಂತೆ, ಮತ್ತೆ ಅದು ವಾಪಸ್ ಇವ್ರನ್ನ ನೋಡಿ ಓಡಿದ್ರಂತೆ. ಓಹೋ, ಒಂದೊಂದ್ ಸಾರಿಗೆ ಒಂದು ಎರಡು ಮೂರು ನಾಲ್ಕು ಆನೆಗಳು ಬರ್ತವೆ ಅಥವಾ ಒಂದೊಂದೇ ಬರ್ತಿರುತ್ತೆ? ಡೈಲಿ ಬರ್ತದೆ. ಓಹೋ, ಅದೇ ಓಡಾಡ ದಾರಿಗಳು ಏನೇನ್ ಸಿಗುತ್ತೋ ಅದನ್ನ ತಿನ್ಲಿಕ್ಕಂತ ಬರ್ತಾ ಹೋಗ್ತದೆ. ಕೆಲವೊಬ್ರು ಆನೆಗಳ ಜೊತೆ ಮಾತಾಡೋದು ಇದೆ, ಬಂದ್ಯ ಬಾಪ, ನೀರ್ ಕುಡಿತೀಯಾ, ಹಣ್ಣು ತಿಂತೀಯಾ, ತಗೋ ಅಂತ ಕೊಟ್ಟು ಕಳಿಸಿ. ನಾಯಿ ಬೋಗ್ಲಿದ್ರೆ ಅದು ನಾಯಿಗೆ ಇದ್ ಮಾಡ್ಕೊಂಡು ಬರ್ತದೆ, ಓಡ್ತದೆ, ಏನು ಮಾಡಲ್ಲ. ಅದೇ ತೀರಾ ಹೆದರಿಕೆಯಿಂದ ಅಂಗಳದಲ್ಲಿ ಎಲ್ಲ ಬಂದು ಆನೆ ಏನಿದ್ರು ತಿಂದೇ ಹೋಗಲ್ ಸರ್, ಒಂದೊಂದ್ಸತಿ ಎಲ್ಲ ನಮಗೆ ಗೊತ್ತಿರೋದಿಲ್ಲ ಸರ್ ಆನೆ ಬಂದಿದ್ದು, ಬೆಳಿಗ್ಗೆ ನೋಡಿದರೆ ಗೊತ್ತಾಗದು. ಹೌದು, ತೀರಾ ಭಯದಿಂದ ಏನು ನೀವು ಜೀವನ ಮಾಡ್ತಾ ಇಲ್ಲ? ಇಲ್ಲ ಸರ್, ನಮಗೆ ಅಂತ ಭಯ ಇಲ್ಲ ಸರ್, ನಾವು ಎಲ್ಲ ತೋಟಕ್ಕೆಲ್ಲ ಹೋಗ್ತಾ ಇರ್ತೀವಿ, ಹೇಳ್ತಾರೆ ಆನೆ ಇದೆ ಯಾಕೆ ಹೋಗೋದು ನೀವು ಅಂತ ಕೇಳ್ತಾರೆ, ನಮಗೆಲ್ಲ ಅಷ್ಟೆಂದು ಇಲ್ಲ ಸರ್. ಹೆದರಿಕೆಲ್ಲ? ಹೌದು ಸರ್, ನೋಡಿ ನೋಡಿ ಅಭ್ಯಾಸ ಆಗಿದೆ. ರೋಬಸ್ಟ ಕಾಫಿ ಇದೆಯಲ್ವಾ? ಹೌದು ಸರ್. ಅರೇಬಿಕಾನು ಹಾಕೊಂಡಿದೀರಾ? ಅರಬಿಕ ಇತ್ತು ಸರ್, ಈ ಆನೆ ಹೋಗಕ್ಕೆ ದಾರಿ ಎಲ್ಲ ಬೇಕು ಅಂತ ಹೇಳಿ ಎಲ್ಲಾನು ಕಡ್ದಾಕಿದ್ರು ಸರ್ ಬೇಡ. ಓ ಹಾಗೆ, ಅದಕ್ಕೆ ಮಧ್ಯಕ್ಕೆ ಹೋಗಕ್ಕೆ ಬೇಕು, ಇಲ್ಲಾಂದ್ರೆ ಈ ಕಾಫಿ ಗಿಡ ಎಲ್ಲ ಮುರ್ದಾಗ್ತದೆ ಸರ್. ಅಂದ್ರೆ ಈಗ ಆನೆಗೆ ಆಗಿ ಒಂದ್ ದಾರಿ ಮಾಡಿಬಿಟ್ಟಿದೀರಾ? ಹೌದು ಸರ್, ಅಂದ್ರೂ ಒಂದು 50-60 ಕಾಫಿ ಗಿಡ ಮುರ್ದಾಕಿದೆ ಸರ್, ಮತ್ತೆ ಒಳ್ಳೆ ಮನ್ಸೆಲ್ಲ ನೋಡಕ್ಕೆ ಆಗೋದಿಲ್ಲ ಸರ್, ಅಷ್ಟೆಲ್ಲ ಮುರ್ದಾಕಿದೆ ಅದು. ಆನೆ ಕಾಳು ಮೆಣಸಿನ ಬಳ್ಳಿಗಳನ್ನ ಹಾಳು ಮಾಡುತ್ತೆ? ಹಾಳು ಮಾಡ್ತದೆ ಸರ್, ಅದು ಉಜ್ಜುತ್ತದೆ ಸರ್, ಅದು ಮೇಲ್ಗಡೆಯಿಂದ ಎಲ್ಲ ಕೆಳಗಡೆ ಬಿದ್ದು. ಅಯ್ಯೋ, ಆದ್ರೂ ಆನೆಗಳ ಮಧ್ಯದಲ್ಲೇ ಜೀವನ ಮಾಡ್ತದ್ರಿ, ತಕ್ಕಷ್ಟು ನಿಮಗೆ ಫಸಲು ಬರ್ತಾ ಇದೆ, ವರಮಾನನು ಸಿಗ್ತಾ ಇದೆ ಅಂತ ತುಂಬಾ ಹೇಳ್ಕೊಳ್ಳುವ ಸಮಸ್ಯೆ ಇಲ್ಲ. ಹೌದು ಸರ್, ಹೌದು. ಎಷ್ಟು ಕಾಫಿ ಬರುತ್ತೆ ಮತ್ತೆ ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ನಮಗೆ ಕಾಫಿ ಒಂದು 100 ಬ್ಯಾಗ್ ಅಷ್ಟು ಆಗಿದೆ ಸರ್, ಮತ್ತೆ ಒಳ್ಳೆ ಮೆಣಸು ಒಂದು 9.5-10 ಗಂಟೆಗಳ ಹತ್ರ ಆಗಿದೆ. ಓ ಪರವಾಗಿಲ್ಲ. ಇದ್ರ ಮಧ್ಯದಲ್ಲಿ ಆಳು ಕಾಳುಗಳ ಖರ್ಚು ಮತ್ತೊಂದು ಮಗದೊಂದು ಅದು ಎಲ್ಲ ನೋಡ್ಕೊಳ್ತೀವಿ ಸರ್, ಮತ್ತೆ ನಾವು ಮನೇಲಿ ಇರೋದಿಲ್ಲ ಸರ್, ಮಕ್ಕಳೆಲ್ಲ ಇಲ್ಲಲ್ಲ, ನಾವು ಅವ್ರ ಜೊತೆಲೆ ಹೋಗ್ತೀವಿ ಸರ್, ಮೆಣಸು ಸೇರ್ಕೋದು, ನಮಗೆ ಕೈಯಲ್ಲಿ ಆಗುವ ಅಷ್ಟು ಎಲ್ಲ ಕುಯ್ತೀವಿ ಸರ್. ನೋಡಿ ಬಿದ್ದಿದ್ದನ್ನೆಲ್ಲ ಸುಮ್ಮನೆ ಹೇಗೆ ಮನೇಲಿ ಅಂತ ಎಲ್ಲ ಎರ್ಕೊಂಡು ಬರ್ತೀನಿ ಸರ್. ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೇದು ಆರೋಗ್ಯಕ್ಕೂ. ಹೌದು ಸರ್, ಮತ್ತೆ ಸುಖವಾಗಿ ಊಟ ಹೋಗುತ್ತೆ, ನಿದ್ದೆ ಬರುತ್ತೆ. ದೂರ ಇದ್ರೆ ನಾವು ಊಟ ತಕೊಂಡು ಹೋಗ್ಬಿಡ್ತೀವಿ, ಮತ್ತೆ ಹತ್ರದಲ್ಲಿ ಇದ್ರೆ ಮನೆಗೆ ಊಟಕ್ಕೆ ಬರ್ತೀವಿ. ಈಗ ತೋಟದಲ್ಲೇ ಮನೆ ಇದೆಯಾ ಅಥವಾ ದೂರ ಆಗುತ್ತೆ ಮನೆಯಿಂದ ತೋಟ? ದೂರ ಆಗುತ್ತೆ ಸರ್. ಓಹೋಹೋ, ಈಗ ಆನೆಗಳು ಬರ್ತವೆ ಮನೆ ಹತ್ತಿರದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ತೋಟ ಇದೆಯಾ? ಹೌದು ಸರ್, ತೋಟ ಇದೆ ಸರ್. ನೀರು ಆರಿಸಿದ್ರು ಪೈಪ್ ಮತ್ತೆ ಜಟ್ಟನ್ನೆಲ್ಲ ಬಿಚ್ಚಿಕೊಂಡು ಬಂದ್ಬಿಡ್ತೀವಿ ಸರ್, ರಾತ್ರಿನೇ ಆನೆ ಬಿಡೋದಿಲ್ಲ ಅಂತ ಹೇಳಿ. ಓಹೋಹೋ, ತುಳಿದ್ ಹಾಕ್ಬಿಡುತ್ತೆ ಮತ್ತೆ ವ್ಯತ್ಯಾಸ ಆಗ್ತಾವ ಅಂತ ಅನ್ಕೊಂಡಲ್ವಾ? ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸ ಮನೆಯಲ್ಲಿ ಮತ್ತು ತೋಟದಲ್ಲಿ ಅದನ್ನೆಲ್ಲ ಹೇಳ್ಬೋದಾ? ತೋಟದಲ್ಲಿ ಕಾಫಿ ಕೆಲಸ ಮಾಡ್ತೀನಿ, ಒಳ್ಳೆ ಮನಸ್ಸೆಲ್ಲ ಎರ್ಕೋದು, ಮತ್ತೆ ಮನೆ ಕೆಲಸ ಎಲ್ಲ ಎರಡು ಮನೆ ಕೆಲಸ ಮಾಡಿ ಮತ್ತೆ ತೋಟಕ್ಕೆ ಹೋಗ್ತೀನಿ. ಅಂದ್ರೆ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ, ಎಲ್ಲ ಕೆಲಸಗಳನ್ನು ನಾನು ಒಬ್ಳೇ ಇಲ್ಲ ಸರ್, ನಾನು ಮಾಡ್ಕೊಳ್ತೀನಿ. ಹಳೆ ಮನೇನು ಒಂದು ದಿನ ಮಾಡ್ಕೊಳ್ತೀನಿ ಸರ್, ಹೊಸ ಮನೆ ಒಂದು ದಿನ ಮಾಡ್ಕೊಂಡು ಮತ್ತೆ ತೋಟಕ್ಕೆ ಹೋಗ್ತೀನಿ. ಸೊ 9:30-10 ಒಳಗಡೆ ಎಲ್ಲ ಹೋಗ್ಬಿಡ್ತೀನಿ. ಸರಿನೆ ಸರಿನೆ. ಈಗ ಹೊಸ ಮನೆ ಕಟ್ಟಿಸಿ ಎಷ್ಟು ವರ್ಷ ಆಯ್ತು? ಹೊಸ ಮನೆ ಕಟ್ಟಿ ಏಪ್ರಿಲ್ಗೆ 1 ವರ್ಷ ಆಯ್ತು ಸೇರಿ. ಸರಿ ಸರಿ. ಈಗ ಹಳೆ ಮನೆಯನ್ನ ಯಾವ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತದ್ರಿ? ಹಳೆ ಮನೇನು ಅಂತೂ ಯಾಕೆ ಅಂತ ಹೇಳಿದ್ರೆ ಕಾಫಿ ಮೆಣಸು ಮತ್ತೆ ಸಾಮಾನು ಬೇರೆಲ್ಲ ಇಟ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತ ಹೇಳಿ ಅದನ್ನ ಬಿಚ್ಚಿಲ್ಲ ಸರ್. ಓ, ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗೋದು ಒಳ್ಳೇದೇ. ಹೌದು ಸರ್, ಅದನ್ನು ನೀಟಾಗಿ ಇಟ್ಕೊಂಡ್ರೆ ನಮ್ಗೆ ಬೇಕಾಗುತ್ತೆ. ಮತ್ತೆ ಅಡಿಗೆ ಜಾಸ್ತಿ ನಾನು ಅಲ್ಲಿ ಹಳೆ ಮನೆಯಲ್ಲೇ ಮಾಡುದು. ಅದು ಬಹಳ ದಿನ ಇದ್ದ ಮನೆ. ಹೌದು ಸರ್, ಅದು ಬೆಂಕಿ ಇದೆ ಸರ್, ನನಗೆ ಗ್ಯಾಸ್ ಅಲ್ಲಿ ಸ್ವಲ್ಪ ಆಗೋದಿಲ್ಲ ಅಂತ ಹೇಳಿ ಬೆಂಕಿ ಅಡಿಗೆ ಒಲೆ ಕುಚ್ಚಿ. ಓ, ಸೌದೆ ಒಲೆಯನ್ನ ಇಟ್ಕೊಂಡಿದ್ರಿ, ಅಲ್ಲೇ ಅಡಿಗೆ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲಿ ಒಂದು ಗ್ಯಾಸ್ ಇಟ್ಕೊಂಡಿದ್ದೀನಿ ಸರ್, ಮನೆಯಲ್ಲಿ ಒಂದು ಗ್ಯಾಸ್ ಇಟ್ಕೊಂಡಿದ್ದೀನಿ. ಹಳೆ ಮನೆಯಲ್ಲಿ ನೀವು ಬೆಳವಣಿಗೆ ಆಗಿದ್ದೀರಿ, ಒಂಥರ ಅದು ಅಟ್ಯಾಚ್ಮೆಂಟ್ ಅನ್ನೋದು. ಹೌದು ಸರ್, ನಾನು ಮದ್ವೆಯಾಗಿ ಬಂದ್ಮೇಲೆ ಸ್ವಲ್ಪ ದೊಡ್ಡ ಮನೆ ಎಲ್ಲ ಮಾಡ್ಕೊಂಡಿದ್ದೆ, ಯಾಕೆ ಸುಮ್ಮನೆ ಹಾಳು ಮಾಡೋದು ಇರ್ಲಿ ಅಂತ ಹೇಳಿ ಇಟ್ಕೊಂಡಿದ್ದೆ ಸರ್. ನಂಗೆ ನಿಜ ನಿಜ, ಅದೇ ಸಂತೋಷ, ಒಳ್ಳೇದು. ಹೌದು, ನನಗೆ ಹಳೆ ಮನೆನೇ ಖುಷಿ ಸರ್. ಓಹೋ, ಈಗ ಮನೆ ಕಟ್ಟಬೇಕಂತ ಒಂದು ಆಲೋಚನೆ ನಿಮ್ಮ ಯಜಮಾನ್ರಿ ಬಂತ, ನೀವೇ ಏನಾದ್ರೂ ಒತ್ತಾಯ ಮಾಡಿದ್ರ? ಇಲ್ಲ ಸರ್, ನಾವೆಲ್ಲ ಸೇರಿ ಮಕ್ಕಳದು ಒಂದು ಇದಾಯ್ತು. ಓಹೋ, ಹಾಗೆ. ಮಮ್ಮಿ ಕಟ್ಟಬೇಕು ಅಂತ ಹೇಳ್ತಾ ಇದ್ರು, ಮತ್ತೆ ಇವರಿಗೂ ಅದೊಂದು ಇದು ಬಂತು. ಈಗ ಸಮಾಜದಲ್ಲಿ ಒಂದು ಹೊಸದನ್ನ ಹುಡುಕಂತ ಹೋಗ್ತಿರುವಾಗ ನಾವು ಒಂದು ಹೊಸದನ್ನ ಮಾಡೋಣ ಅನ್ಕೊಂಡು ಮಾಡಿದ್ರಿ. ಅದೆಲ್ಲ ದುಡಿಮೆ ಕೃಷಿಯಲ್ಲಿ ಆಗಿರೋದು. ಹೌದು ಸರ್, ಹೌದು. ನಿಜ ನಿಜ. ಮಾದಪ್ಪನವರು ಸಹ ಚೆನ್ನಾಗಿ ಕೆಲಸ ಮಾಡ್ತಾರಬೇಕು, ಅವರೇ ಎಲ್ಲ ಇದ್ ಮಾಡ್ಬೇಕು ಅಂತ ಅವರಿಗೆ ಒಂದು ಇದಿದೆ. ಮಕ್ಕಳು ರಜದಲ್ಲಿ ಒಂದೊಂದ್ ದಿನ ಬಂದ್ರೆ ತೋಟಕ್ಕೆಲ್ಲ ಬಂದು ತೋಟದಲ್ಲಿ ಕೆಲಸ ಎಲ್ಲ ಮಾಡ್ತಾರೆ. ನಿಜ. ಹೌದು, ನಿಮ್ಮ ಗುಣಗಳು ಮಕ್ಕಳಲ್ಲಿ ಇದ್ದೇ ಇರ್ತವೆ. ಹೌದು ಸರ್, ಅಡಿಗೆನು ಮಾಡ್ತಾರೆ ಚಿಕ್ಕಂದ್ರಿಂದಲೇ. ಅವರು ಕ್ಲಾಸ್ಗೆ ಹೋಗುವಾಗ ನಾನು ಮಾಡುವಾಗ ನಾನು ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಅವರೆಲ್ಲ ಸ್ವಲ್ಪ ಕಲ್ಸು, ಈಗ ಎಲ್ಲ ಕಲ್ತಿದ್ದಾರೆ. ದೊಡ್ಡವನ ಅವನೇ ಅಡಿಗೆ ಕೆಲಸ ಎಲ್ಲ ಮಾಡ್ಕೊಳ್ತಾನೆ, ಮತ್ತೆ ಡ್ಯೂಟಿಗೆ ಹೋಗ್ತಾನೆ. ಒಳ್ಳೇದು, ಒಳ್ಳೇದು. ರೇಡಿಯೋ ಕೇಳುವ ಅಭ್ಯಾಸ ಇದೆ ಸರ್, ತಾಯಿ ಮನೆಯಲ್ಲೇ ನನಗೆ ರೇಡಿಯೋ ಕೇಳುವ ಅಭ್ಯಾಸ ಇತ್ತು ಸರ್. ಮತ್ತೆ ಇಲ್ಲಿ ಬಂದ್ಮೇಲೆ ಸಾಯಂಕಾಲ ಕೇಳ್ತೀವಿ ಸರ್, ಬೆಳಿಗ್ಗೆ 7:00-7:30 ಹಾಕೊಳ್ತೀವಿ. ಮಕ್ಳು ಓದ್ಬೇಕು ಅಂತೆಲ್ಲ ಆಗೆಲ್ಲ ಸ್ವಲ್ಪ ಆಗ್ತಾ ಇತ್ತಿಲ್ಲ, ಈಗ ಮಕ್ಳು ಇಲ್ಲ ಓದೋದಿಲ್ಲ ಅಂತ ಹೇಳಿ ಈಗ ಸ್ವಲ್ಪ ಬೇಗ 6 ಗಂಟೆಗೆಲ್ಲ ಹಾಕೊಳ್ತೀವಿ. ಓಹೋ, ಸರಿ. ಕೃಷಿ ಬದುಕಿನ ಬಗ್ಗೆ ಏನು ಹೇಳ್ತೀರಿ ನಮ್ಮ ಯುವತಿಯರಿಗೆ, ಮಹಿಳೆಯರಿಗೆ? ಕೆಲಸ ಮಾಡಿದ್ರೆ ಎಲ್ಲರಿಗೊಂದು ಸುಖ ಸಿಗುತ್ತೆ ಅಂತ ನಂದು ಸರ್. ಹೌದು ಸರ್, ಮನೇಲಿ ಕೆಲಸ ಮಾಡಿ ತೋಟಕ್ಕೆ ಹೋದ್ರೆ ಅದೊಂದು ನೆಮ್ಮದಿ ಸರ್. ಅದು ನಿಜ. ಹೌದು ಸರ್, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಇರೋಕ್ಕಿಂತ ಹೋಗಿ ಒಂದು ಕೆಲಸ ಮಾಡೋದು, ತೋಟದಲ್ಲಿ ಒಂದು ನೆನೆಸಿರ್ಕೋದು, ಅಲ್ಲ ಒಂದ್ ಸ್ವಲ್ಪ ಕಾಫಿ ಕುಯ್ಯೋದು ಎಲ್ಲ ಮಾಡಿದ್ರೆ ನಮಗೆ ಒಂಥರ ಖುಷಿ ಆಗ್ತದೆ. ಹೌದು, ನಿಜ ನಿಜ. ಒಂದೊಂದ್ ಸತಿ ಆಳು ಇಲ್ಲ ಅಂತ ಹೇಳಿದ್ರೆ ನಮಗೆ ಹೋಗಿ ಕುಯ್ಯೋಣ ಅಂತ ಆಗುತ್ತೆ ಸರ್. ನಿಜ, ಕೆಲಸಗಳನ್ನ ಕಲಿತ್ರೆ ಆಳು ಕಾಳುಗಳು ಇರ್ಲೇಬೇಕಂತೇನಿಲ್ಲ, ಇಲ್ದ ಹೋದಾಗ್ಲೂ ಎಷ್ಟೋ ಕೆಲಸಗಳನ್ನ ನಿಭಾಯಿಸ್ಕೊಳ್ಬಹುದು. ಹೌದು ಸರ್, ಈ ಆಳು ಇಲ್ಲದೋದ್ರೂ ಸಮೇತ ನಾವು ಇಬ್ರಾಳು ಹೋಗಿ ದೂರ ತೋಟದಲ್ಲೆಲ್ಲ ಕುಯ್ತೀವಿ ಸರ್. ಊಟ ತಕೊಂಡೆ ಹೋಗಿ ಸಾಯಂಕಾಲ 5 ಗಂಟೆಗೆ ನಾವು ಬರೋದು ಸರ್. ಓಹೋ, ನೋಡಿ. ಮತ್ತೆ ಇವರು ಟಿಲ್ಲರ್ ಅಲ್ಲಿ ಬರ್ತಾರೆ ಸರ್, ನಾನು ನಡ್ಕೊಂಡೆ ಬರೋದು. ಟಿಲ್ಲರ್ ತೆಗೆದುಕೊಂಡು ಎಷ್ಟು ವರ್ಷ ಆಯ್ತು? ಟಿಲ್ಲರ್ ತಕೊಂಡ್ರೆ 15 ವರ್ಷ ಆಗಿರ್ಬೋದು. ಓಹೋ, ಸರಿನೆ. ಮತ್ತೆ ಸ್ಪ್ರಿಂಕ್ಲರ್ ಮಿಷಿನ್ ತಕೊಂಡಿದ್ದೀವಿ. ಹೌದು ಸರ್. ಮತ್ತೆ ಒಂದು ಕಚ್ಚಡ ಮಿಷಿನ್ ಒಂದು ತಕೊಂಡಿದ್ದೀವಿ. ಓಹೋ. ಮತ್ತೆ ಮೆಣಸು ಇದ್ ಮಾಡೋದು ಅದೊಂದು ತಕೊಂಡಿದ್ದೀವಿ. ಓಹೋ, ಸರಿನೆ. ಹೌದು ಸರ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರಮ ಪಟ್ಟು ಆಸಕ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅನುಕೂಲ. ನಾವು ಕೆಲಸ ಮಾಡಿದ್ರೆ ಒಂದ್ 10 ರೂಪಾಯಿ ಇದ್ರೆ ನಾಳೆ ಏನು ತೆಗಿಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಸರ್. ನಿಜ. ಬಹಳ ಖುಷಿ ಆಯ್ತು ಅಮ್ಮ, ನೀವು ಆಸಕ್ತಿಯಿಂದ ಬಾಲ್ಯದಿಂದ ಕೃಷಿಯಲ್ಲೇ ಬೆಳ್ಕಂತ ಬಂದಿದ್ರಿ, ಈಗ್ಲೂ ಒಂಥರ ಲವ್ ಲವ್ ಕೆಂದಿದ್ರಿ. ಹೌದು, ಇಲ್ಲಿ ಒಳ್ಳೆ ಕೆಲಸ ಆಳುಗಳ ಜೊತೆಲೆಲ್ಲ ಮಾಡಿದಕ್ಕೆ ನನ್ಗೆ ಇಲ್ಲಿ ಈಗ ಸ್ವಲ್ಪ ಖುಷಿ ಆಗ್ತಾ ಇದೆ. ನಿಜ. ಹೌದು ಸರ್, ಕೆಲಸ ಎಷ್ಟು ಕಲಿತೀವೋ ಅಷ್ಟು ಒಳ್ಳೇದು. ಹೌದು ಸರ್. ಹೌದು, ಟಿಲ್ಲರ್ ಓಡಿಸೋದು ಅಥವಾ ಜೀಪು ಕಾರು ಅಥವಾ ಇಲ್ಲ ಇಲ್ಲ ಇಲ್ಲ ಟಿಲ್ಲರ್ ಓಡಿಸೋದು ಇಲ್ಲ ಸರ್, ಮತ್ತೆ ಮಕ್ಕಳು ಓಡಿಸೋದಿಲ್ಲ ಸರ್, ಇವರೇ ಓಡಿಸೋದು, ಮಕ್ಕಳಿಗೆಲ್ಲ ಆಗಲ್ಲ ಅಂತ ಹೇಳಿ ಅವರೇ ಓಡಿಸ್ತಾರೆ. ಹೌದಾ? ಕಾರ್ ಎಲ್ಲ ಮೂರು ಜನರು ಓಡಿಸ್ತಾರೆ, ನಾನು ಮಾತ್ರ ಕಲ್ತಿಲ್ಲ. ಬೈಕ್ ಎಲ್ಲ ತಕೊಂಡು ಹೋಗ್ತಾರೆ ಇಬ್ಬರಲ್ಲೂ. ಮಕ್ಕಳು ನಿಮ್ಮ ಹವ್ಯಾಸ ಆಸಕ್ತಿಯನ್ನ ನೋಡ್ಕೊಂಡು? ಹೌದು ಸರ್, ಅವರು ಒಂದೊಂದ್ ದಿನ ಬಂದ್ರು ಮಾಡ್ತಾರೆ ಸರ್. ಬಿಡು ಮಮ್ಮಿ ನಾ ಮಾಡ್ತೀನಿ, ನಾನಂತೂ ಬಯ್ಯೋದು ಸರ್, ಯಾಕೆ ಸುಮ್ಮನೆ ರಜದಲ್ಲಿ ಬಂದಿದ್ದೀರಲ್ಲ ಮಕ್ಕಳೇ ರಸ್ಟಲ್ಲಿ, ಇಲ್ಲ ನಾನು ಹೋಗ್ತೀನಿ ತೋಟಕ್ಕೆ ಅಂತ ಹೇಳಿ ಹೋಗ್ತಾರೆ ಸರ್. ನೋಡಿ ಫೋನ್ ಮಾಡ್ತಾರೆ ಸರ್, ಸಾಟರ್ಡೆ ಸಂಡೆ ಮಾತ್ರ ಸರ್ ರಜೆ ಇರೋದು ದೊಡ್ಡವನಿಗೆ, ಮತ್ತೆ ಸೋಮವಾರ ದಿನ ಎಲ್ಲ ಬೆಳಿಗ್ಗೆನೆ ಹೋಗ್ಬಿಡ್ತಾರೆ ಸರ್ ಡ್ಯೂಟಿ. ಮಕ್ಕಳ ಹೆಸರು ಏನಂದ್ರಿ? ಮಕ್ಕಳ ಹೆಸರು ಹೂವಣ್ಣ ರಂಜನ್, ಬೆಳ್ಳಿಯಪ್ಪ ಕಿರಣ್. ಇಬ್ಬರಿಗೂ ಆಸಕ್ತಿ ಇರೋದ್ರಿಂದ ಒಂಥರ ಲವಲವಿಕೆಯಿಂದ ಕಾಲ ಕಳೀತಾರೆ. ಮಾಡ್ತಾರೆ, ಅಪ್ಪ ಎಲ್ಲ ತೋರಿಸ್ಕೊಟ್ಟಿದ್ದಾರೆ, ಬನ್ನಿ ಎಲ್ಲ ಒಂದೊಂದು ಕಲ್ತ್ರೆ ನಿಮಗೆ ಒಳ್ಳೇದು ಅಂತ ಹೇಳಿ ಅವರು ಈಗೆಲ್ಲ ಕೆಲ್ಸನು ಕಲ್ತಿದ್ದಾರೆ. ಬಹಳ ಒಳ್ಳೇದು ನೋಡಿ, ಹೇಳ್ತಾರೆ ಸರ್ ಅಕ್ಕಪಕ್ಕದವ್ರು ರಾಜ್ಯದಲ್ಲಿ ಸಮೇತ ನಿಮ್ಮ ಮಕ್ಕಳು ಬಂದು ಕೆಲ್ಸ ಮಾಡ್ತಾರಲ್ಲ, ನಮಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾರೆ. ಅದೇ ಸಂತೋಷವೇ, ಸಂತೋಷವೇ. ಯುವಕರಲ್ಲಿ ಒಳ್ಳೆ ಶಕ್ತಿ ಇರುತ್ತೆ, ಅದನ್ನ ವಿನಿಯೋಗಿಸಿಕೊಂಡ್ರೆ ಎಷ್ಟೋ ಕೆಲಸಗಳು ಬಹಳ ಚೆನ್ನಾಗಿ ಸಾಗ್ತವೆ. ಆಮೇಲೆ ಮನೆಯಲ್ಲಿ ಇರೋರು ಎಲ್ಲರೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರೆ ಕೆಲಸಗಳಲ್ಲಿ ಅಚ್ಚುಕಟ್ಟುತನ ಇರುತ್ತೆ, ಮತ್ತೆ ವ್ಯರ್ಥವಾಗೋದು ಕಡಿಮೆ ಆಗ್ತದೆ, ಬೆಳವಣಿಗೆ ಚೆನ್ನಾಗ್ ಆಗ್ತದೆ. ಹೌದು ಸರ್, ಹೇಳ್ತಾರೆ ಸರ್ ಆನೆ ಬರೋದೋದ್ರೆ ನಾನು ಗದ್ದೆ ಎಲ್ಲ ಮಾಡ್ತಿದ್ದೆ ಅಂತ ಹೇಳ್ತಾರೆ ಸರ್, ಅಂದ್ರೆ ಈಗ ಆನೆ ಬಿಡೋದಿಲ್ಲ ಅಲ್ಲ, ಅದಕ್ಕೆ ಈಗ ಗದ್ದೆ ಮಾಡಕ್ಕೆ ಕಷ್ಟ ಸರ್. 4 ಎಕರೆ ಕಾಫಿ ತೋಟ, ನೀವು ಕೆಲಸಗಳನ್ನೆಲ್ಲ ನಿಭಾಯಿಸಿಕೊಳ್ಳಿಕ್ಕೆ ಕಾಯಂಆಗಿ ಆಳು ಕಾಳುಗಳನ್ನ ಇಟ್ಕೊಂಡಿದ್ರೆ ಅಥವಾ ಬೇಕಾದ ಮಾತ್ರ ಹೊರಗಡೆ ಸಿಗುವ ಆಳನ್ನೆಲ್ಲ ಕರ್ಕೊಳ್ತೀವಿ ಸರ್, ಮತ್ತೆ ಸುಣ್ಣ ಹಾಕುವಾಗ ಎಲ್ಲ ಹೊರಗಡೆ ಕರ್ಕೊಂಡಿದ್ವಿ ಸರ್, ಇವರಿಗೆ ಆಗಲ್ಲ, ಮತ್ತೆ ಟಿಲ್ಲರ್ ಅಲ್ಲಿ ತಕೊಂಡು ಹೋದ್ರು ಇವರಿಗೆ ಹಾಕ್ಲಿಕ್ಕೆ ಆಗಲ್ಲ. ಬೇಕಾದಾಗ ಆಳುಗಳನ್ನ ಬಳಸ್ಕೊಳ್ತೀರಿ? ಹೌದು ಸರ್. ಕಾಯಂಆಗಿ ಏನು ಆಳುಗಳನ್ನ ಇಟ್ಕೊಂಡಿಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲಿ ಕಾಯಂಆಗಿ ಯಾರು ಮನೆಯಲ್ಲಿ ಒಂದು ಆಳು ಇಲ್ಲ ಸರ್, ಅಕ್ಕಪಕ್ಕದಲ್ಲಿ ಯಾರಿಲ್ಲ, ಅವರವರ ಕೆಲಸನ ಅವರವರು ಮಾಡ್ಕೊಳ್ತಾರೆ ಸರ್. ಕಾಫಿ ಟೈಮ್ ಅಲ್ಲೆಲ್ಲ ಹೊರಗಡೆಯಿಂದ ಕರ್ಕೊಂಡು ಬಂದು ಕೆಲಸ ಮಾಡ್ತಾರೆ. ಹೌದು ಹೌದು, ಖುಷಿ ಆಯ್ತು ಅಮ್ಮ ನಿಮ್ ಜೊತೆಗೆ ಮಾತನಾಡಿದ್ದು. ಮತ್ತೆ ನೀವು ಕೃಷಿ ಹಿನ್ನೆಲೆಯಿಂದ ಬಂದು ಕೃಷಿ ಕುಟುಂಬಕ್ಕೆ ನೀವು ಮತ್ತೆ ಮದುವೆ ಆಗಿ ಬಂದು ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆಸ್ತಾ ಅವ್ರಿಗೂ ಆ ಒಂದು ಆಸಕ್ತಿ ಇಟ್ಕೊಂಡಿರೋದು, ಯಶಸ್ಸನ್ನ ಕಾಣ್ಲಿ, ಸಾಧನೆ ಮಾಡ್ಲಿ. ಸಂತೋಷ ಆಯ್ತು ತಾಯಿ, ನಮಸ್ಕಾರ. ಧನ್ಯವಾದ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೆಲವರೇ, ಈಗ ಒಂದು ಕೃಷಿ ಗೀತೆ, ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೇ ನೀವು, ಬಸ್ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮದ ಶ್ರೀ ಕೃಷ್ಣ ಚಿನ್ನತಪ್ಪ ದೇವರ ಉತ್ಸವದ ಪ್ರಯುಕ್ತ ನಾಳೆ ಶನಿವಾರ ಭಂಡಾರ ಹಬ್ಬ ಮತ್ತು ಅನ್ನದಾನ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನದ ಉತ್ಸವ ಸಮಿತಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮೈಸೂರಿನಲ್ಲಿ ಹೊಸ ಕಾನ್ಸೆಪ್ಟ್ನೊಂದಿಗೆ ಶುಭಾರಂಭಗೊಂಡಿದೆ ಕಸಾರಿಯಾ ಇಟರ್ನಿಟಿ ಅಂಡ್ ಹಿಂಡ್ವೇರ್ನ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಟ್ಯಾಕ್ಟ್ ಶ್ರೀ ಮನೋಜ್ ಹೋಮ್ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ರಿಂಗ್ ರೋಡ್, ಬೋಗಾದಿ, ಮೈಸೂರು. ಕಾಲ್ ಉತ್ತಪ್ಪ ಬಿಪಿ 8904885434. ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ ಕೊಡಗು, ಬೃಂದಾವನ್ ಫೌಂಡೇಶನ್ ಮೈಸೂರು, ಅಮೃತ ಕೃಪಾ ಹಾಸ್ಪಿಟಲ್ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ 27ರಂದು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ವಿರಾಜಪೇಟೆಯ ಟೌನ್ ಹಾಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಸ್ತ್ರೀರೋಗ, ಮಕ್ಕಳ ಆರೋಗ್ಯ ಸಮಸ್ಯೆ, ಸಕ್ಕರೆ ಕಾಯಿಲೆ, ರೇಡಿಯಾಲಜಿ ಸೇರಿದಂತೆ ಎಲ್ಲ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಗೌರವ್ ಅಯ್ಯಪ್ಪ, ಡಾಕ್ಟರ್ ಮಾತಂಡ ಆರ್ ಅಯ್ಯಪ್ಪ, ಡಾಕ್ಟರ್ ಸೌಮ್ಯ, ಡಾಕ್ಟರ್ ಅಕ್ಷಿತ್ ಅಯ್ಯಪ್ಪ ಅವರು ತಪಾಸಣೆ ನಡೆಸಲಿದ್ದಾರೆ. ಅವಶ್ಯವಿರುವವರಿಗೆ ಉಚಿತ ರಕ್ತ ಪರೀಕ್ಷೆ, ಎಕ್ಸ್ರೇ, ಸ್ಕ್ಯಾನಿಂಗ್ ಮಾಡಲಾಗುವುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಹಾಗೂ ನೋಂದಾವಣಿಗೆ ಸಂಪರ್ಕಿಸಿ ಮೊಬೈಲ್ ರಾಜೇಂದ್ರ 9686053871, ಮುರಳಿ 9901251511. ವಾವ್, ಮದುವೆ ಸಮಾರಂಭಕ್ಕೆ ಸೂಪರ್ ಪ್ಲೇಸ್ ಇದು. ಕಾಫಿ ಕ್ಯಾಸಲ್ ಕೂರ್ಗ್ ಎಸ್ಟೇಟ್ ಸ್ಟೇ ಮೂರ್ನಾಡ್. ಕಾಫಿ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿಸ್, ವಿಶಾಲ ಆವರಣ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲಾ ವಿಧದ ಫುಡ್ಗಳು. ನಿಮ್ಮ ರಜಾದಿನಗಳು ಉಲ್ಲಾಸಮಯವಾಗಿರಲು ಹಾಗೂ ಸಭೆ ಸಮಾರಂಭ ನಡೆಸಲು ಭೇಟಿ ಕೊಡಿ ಕಾಫಿ ಕ್ಯಾಸಲ್ ಕೂರ್ಗ್, ಬಲಮುರಿ ರೋಡ್, ಮೂರ್ನಾಡ್. ಕಾಂಟ್ಯಾಕ್ಟ್ 9900411411. ನಾಪೋ ಕ್ಲಬ್ನ ಹೈಟೆಕ್ ಫರ್ನಿಚರ್ ನ 9th ಆನಿವರ್ಸರಿ ಮೆಗಾ ಆಫರ್. ಬೆಡ್ರೂಮ್ ಸೆಟ್, ಕಾರ್ನರ್ ಸೋಫಾ, ಸೈಕಲ್, ಮಿಕ್ಸಿ ಕೇವಲ 49,999 ರೂಪಾಯಿಗೆ, 13,999 ರೂಪಾಯಿಗೆ 5x3 ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ ಖರೀದಿಸುವಾಗ ಒಂದು ಗ್ಯಾಸ್ ಸ್ಟೌವ್ ಫ್ರೀ, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯ ಕೂಡ ಇದೆ. ಈ ಕೊಡುಗೆ ನಾಪೋ ಕ್ಲಬ್ನ ಹಳೆ ತಾಲೂಕಿನ ಎಂಎಂ ಸಾಧುಲಿ ಬಿಲ್ಡಿಂಗ್ ನಲ್ಲಿರುವ ಹೈಟೆಕ್ ಫರ್ನಿಚರ್ ನಲ್ಲಿ ಮಾತ್ರ ಲಭ್ಯ. ಹೆಚ್ಚಿನ ಆದಾಯ, ಅತ್ಯುತ್ತಮ ಭದ್ರತೆ, ಕುಟುಂಬದ ಶ್ರೀರಕ್ಷೆ, ಅಂಚೆ ಜೀವ ವಿಮೆ. ಭಾರತ ಸರ್ಕಾರದಿಂದ ಅಂಚೆ ಇಲಾಖೆ ಮೂಲಕ ನಡೆಸಲ್ಪಡುತ್ತಿರುವ ಏಕೈಕ ಜೀವ ವಿಮೆ. ಎಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ನೌಕರರು, ಶೈಕ್ಷಣಿಕ ಇಲಾಖೆಯ ನೌಕರರು, ಇಂಜಿನಿಯರ್ಗಳು, ವೈದ್ಯರು, ಆಡಿಟರ್, ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ನೋಂದಾಯಿತ ಕಂಪನಿಯ ನೌಕರರು ಈ ಅಂಚೆ ಜೀವ ವಿಮೆ ಪಡೆಯುವ ಅವಕಾಶ. ಕನಿಷ್ಠ ಪಾಲಿಸಿ ಮೊತ್ತ ₹20,000 ಮತ್ತು ಗರಿಷ್ಠ ಮೊತ್ತ ₹50,00,000. ಅತಿ ಕಡಿಮೆ ಪ್ರೀಮಿಯಂ, ಅತ್ಯಧಿಕ ಬೋನಸ್ ನೀಡುವ ಭಾರತ ಸರ್ಕಾರದ ಮೂಲಕ ನೀಡಲ್ಪಡುವ ಏಕೈಕ ಅಂಚೆ ಜೀವ ವಿಮೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಹಲವು ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್, ಸೆರಾಮಿಕ್ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್, ಜಿವಿಟಿ ವೆಟ್ರಿಫೈಡ್ ಟೈಲ್ಸ್, ಕರ್ನಲ್ ಮ್ಯಾಟ್ರೆಸ್, ಸೆರಾ ಅಂಡ್ ಹಿಂಡ್ವೇರ್ ಸ್ಯಾನಿಟರಿ, ಎಸ್ಎಸ್ ಬಾತ್ ಫಿಟ್ಟಿಂಗ್ಸ್, ಶಿಂಗಲ್ಸ್, ಮಾಡ್ಯುಲರ್ ಕಿಚನ್, ಟ್ರಾನ್ಸಿಯಲ್ಲಿ ಹೋಲ್ಸೇಲ್ ರೇಟ್ ನಲ್ಲಿ ಲಭ್ಯ. ಸಮಯ ಹಾಗೂ ಹಣ ಉಳಿತಾಯ ಮಾಡಿ ನಿಮ್ಮ ಹತ್ತಿರದಲ್ಲೇ ಖರೀದಿಸಿ. ಟ್ರಾನ್ಸಿ, ಪೊನಂಬೆಟ್ ರೋಡ್, ಗೋಣಿಗುಪ್ಪಲ್. ಇದೀಗ ಸದಸ್ಯರಿಗೆ ಚಿನ್ನಾಭರಣ ಸಾಲಗಳು ಅತಿ ಕಡಿಮೆ ಬಡ್ಡಿ ದರದಲ್ಲಿ. 1,000 ರೂಪಾಯಿ ಸಾಲದ ಮೇಲೆ ತಿಂಗಳಿಗೆ ಕೇವಲ 8 ರೂಪಾಯಿ ಬಡ್ಡಿ. ಪ್ರತಿ ಗ್ರಾಮ್ಗೆ ಗರಿಷ್ಠ 4,000 ರೂಪಾಯಿವರೆಗೆ ಸೇವಾ ಶುಲ್ಕ ರಹಿತ ಸಾಲ ಲಭ್ಯ. ಭೇಟಿ ಕೊಡಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ ವಿರಾಜಪೇಟೆ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಖೆಗಳನ್ನು. ಡ್ಯಾಡ್ ನೆಕ್ಸ್ಟ್ ವೀಕ್ ಮದ್ವೆ, ಸ್ಯಾರಿ ತಗೊಳಕ್ಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ, ಎಲ್ಲ ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್ ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ. ಇದೀಗ ಮಡಿಕೇರಿ ನಗರದ ಚಿಕ್ ಕಾಂಪ್ಲೆಕ್ಸ್ ನಲ್ಲಿ ನೀಲ್ ಕಿಚನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಆರಂಭ. ಬಾಳೆ ಎಲೆ ಊಟ, ದಮ್ ಬಿರಿಯಾನಿ, ಮಟನ್ ಲೆಗ್ ಸೂಪ್, ನಾರ್ತ್, ಚೈನೀಸ್, ಸೌತ್ ಇಂಡಿಯನ್ ಅಲ್ಲದೆ ಬಾಯಲ್ಲಿ ನೀರೂರಿಸುವ ಗರಿ ಗರಿ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ. ಭೇಟಿ ನೀಡಿ ನೀಲ್ ಕಿಚನ್ ಚಿಕ್ ಕಾಂಪ್ಲೆಕ್ಸ್ ಮಡಿಕೇರಿ. ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ ನಲ್ಲಿ ಮಿಕ್ಸಿ, ಗ್ಯಾಸ್ ಸ್ಟೌವ್, ಕುಕ್ಕರ್, ಗ್ರೈಂಡರ್ ಗಳ ಮೇಲೆ ಆಕರ್ಷಕ ಮೆಗಾ ಎಕ್ಸ್ಚೇಂಜ್ ಆಫರ್. ಅಮೆರಿಕನ್ ಟೂರಿಸ್ಟರ್, ವೈಲ್ಡ್ ಕ್ರಾಫ್ಟ್, ವಿಐಪಿ, ಸ್ಕೈ ಬ್ಯಾಗ್, ಲಗೇಜ್ ಬ್ಯಾಗ್ ಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್. ಪ್ರಿಸ್ಟೀಜ್ ಕುಕ್ಕರ್, ಬೈ ಒನ್ ಗೆಟ್ ಒನ್ ಫ್ರೀ. ಹೀರೋ ಬೈಸಿಕಲ್ ಗಳ ಎಕ್ಸ್ಚೇಂಜ್ ಆಫರ್. ಈ ಅದ್ಭುತ ಕೊಡುಗೆಗಳಿಗಾಗಿ ಬನ್ನಿ ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಪೂತಾಸ್ ಅಂಡ್ ಅಪಾಸ್ ಎಲೆಕ್ಟ್ರಾನಿಕ್ಸ್ ನಿಂದ ಹೋಮ್ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಖರೀದಿಸುವಾಗ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗೆಲ್ಲಿರಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಎಲ್ಇಡಿ ಟಿವಿ, ಅಲ್ಲದೆ 10 ಸಮಾಧಾನಕರ ಬಹುಮಾನಗಳನ್ನು. ಪೂತಾಸ್ ಅಂಡ್ ಅಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಇದೇ ಫೆಬ್ರವರಿ 25-28 ಸೋಮವಾರಪೇಟೆಯ ಶ್ರೀಮತಿ ನಂಜಮ್ಮ ಕಲ್ಯಾಣ ಮಂಟಪ, ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಬನ್ನಿ ಖರೀದಿಸಿ. ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಖರೀದಿಯ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ. 1 ಕೆಜಿ ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ತೃತೀಯ ಬಾರಿಗೆ ಸೋಮವಾರಪೇಟೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಇದೇ ಫೆಬ್ರವರಿ 25, 26, 27 ಹಾಗೂ 28 ಸ್ಥಳ ಶ್ರೀಮತಿ ನಂಜಮ್ಮ ಕಲ್ಯಾಣ ಮಂಟಪ, ಸೋಮೇಶ್ವರ ದೇವಸ್ಥಾನ ಆವರಣ, ಸೋಮವಾರಪೇಟೆ. ಮನಸೂರೆಗೊಳ್ಳುವ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಖರೀದಿಗೆ ಇಂದೇ ಭೇಟಿ ನೀಡಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಕಾವೇರಿ ಬೈವಾಡು ಸಮಿತಿ ವತಿಯಿಂದ March 1 ನಡೆಯುವ ಮಹಾಶಿವರಾತ್ರಿ ಪ್ರಯುಕ್ತ ಕಾವೇರಿ ಬೈವಾಡು ಕಟ್ಟು ತುಂಬಿಸುವ ಕಾರ್ಯ ಇದೇ 28 ಸೋಮವಾರ ರಾತ್ರಿ ಪಾರಾಣೆ ಬಾವಲಿ ಗ್ರಾಮದ ಬಿದ್ದಂಡ ಪೊನ್ನಣ್ಣನವರ ಮನೆಯಲ್ಲಿ ನಡೆಯಲಿದೆ. ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಕಾವೇರಿ ಬೈವಾಡು ಸಮಿತಿಯವರು ಕೋರಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9 4 8 3 6 2 0 5 4 9. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ರೂಪಾಯಿಗೆ ಶಾಪಿಂಗ್ ಮಾಡುವಾಗ 2,000 ರೂಪಾಯಿ ಶಾಪಿಂಗ್ ಫ್ರೀ, 8,000 ರೂಪಾಯಿಗೆ 3,000 ರೂಪಾಯಿ ಶಾಪಿಂಗ್ ಫ್ರೀ, 12,000 ರೂಪಾಯಿಗೆ 5,000 ರೂಪಾಯಿ ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ನಿಧನ ಸುದ್ದಿ. ಬಿ ಶೆಟ್ಟಿಗೇರಿ ಗ್ರಾಮದ ಕೋತ್ರಿಕಾಡ್ ಪೈಸಾರಿ ನಿವಾಸಿ ಮಲಯಾಳಿ ಅಯ್ಯಪ್ಪ ಅವರು ಇಂದು ನಿಧನರಾಗಿದ್ದಾರೆ. 70 ಪ್ರಾಯದ ಮಲಯಾಳಿ ಅಯ್ಯಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಪಲ್ಲು ಚಿಕಿತ್ಸಾ ವಿಭಾಗತ್ತು ಸುಮಾರು 15 ಖರ್ಚಿಲು ಪುದಿಯದಾಯಿತು ಕೂಟಿತುಳು ಉಪಕರಣ ಪಿಂಜ ಚಾಯ್ ಕೂಟಿತುಳು ರೂಮ್ನ ಶಾಸಕಗಳನ್ನ ಮಂಡೇಪಂಡ ಅಪ್ಪಚ್ಚು ರಂಜನ್ ರೈಂಗ ಪಿಂಜ ವಿಧಾನ ಪರಿಷತ್ ಸದಸ್ಯಗಳನ್ನ ಮಂಡೇಪಂಡ ಸುಜಾ ಕುಶಾಲಪ್ಪಯ್ಯಂಗ ಮೊಳಿಯಿಟ್ಟದು. ಅಲ್ಲಿಂಜ ತಕ್ಪರ್ನ ಅಪ್ಪಚ್ಚು ರಂಜನ್ ರೈಂಗ ಮಿಂಜ ಪಲ್ಲುರ ಚಿಕಿತ್ಸೆಗೆ ಮೈಸೂರು ಪಿಂಜ ಮಂಗಳೂರಿಗೆ ಪೋಂಡಿಂಜತ್ ಇಕ್ಕ ಪುದಿಯ ಉಪಕರಣತೋಡೆ ದಂತ ಚಿಕಿತ್ಸಾ ವಿಭಾಗತ್ನ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲೇ ಶುರು ಮಾಡಿತು. ಸಾರ್ವಜನಿಕಂಗ ಇಂಡ ಉಪಯೋಗತ್ನ ಪಡೆದು ದಣುಚಿ ಪಲ್ಲು ವಿಭಾಗತ್ರ ಮುಖ್ರಿ ಡಾಕ್ಟರ್ ಕೇದಾರನಾಥ್ ತಕ್ಪರ್ನಿತ್ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಪಬ್ಲಿಕ್ ಪಲ್ಲುಕ್ಕೆ ಸಂಬಂಧಪಟ್ಟನಿಕೆ ಮೂಡು ದವಡೆ ಕೂಡ್ನನಿಕೆ ಎಲ್ಲ ಆಪರೇಷನ್ ಮಾಡುವ ಬಿಪಿಎಲ್ ಕಾರ್ಡ್ ಉಳ್ಳ ಹಿಂಗಕ್ಕೆ ಬಣ್ಣೆ ಆಪರೇಷನ್ ಮಾಡುವ ದಣುಚಿ. ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ 27 ಮಾರ್ಚ್ ದಂಡಾಂಗೆತನೆ ನಡಪ. ಅಂದು ಫಲಕ 8 ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯ ಪೊಂಗಡ ಪಿಂಜ ಮಕ್ಕಳ ವಾರ್ಡ್ಲ ಕಾರ್ಯಕ್ರಮಕ್ಕೆ ಮೊಳಿಯಿಡುವ. ಆನಗುಂಡು 5 ಎಲ್ಲಾ ಮಕ್ಕಳು ಪೋಲಿಯೋ ತುಳಿಯಿಡಿಚುಟ್ಟು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಕಟ್ಟಂಡಿತು. மடிக்கேரியில தங்கட கச்சேரியில சுத்திகோஷ்டியில மாஹிதி தந்தாயிங்க இருபத்தேழாங்க எல்லா பூத்து மட்டத்து பின்ன ஜனதும்ப உள்ள பிரதேசத்து அண்ணனே இதே இருபத்தெட்டு மார்ச் ஒன்று தண்டாங்கு ஜில்லையோட கிராமீண பிரதேசத்து நகர பிரதேசத்து போலியோ துளியிடுவான்னு நினைச்சிங்க. உக்ரைன் தேசத்து படை நடந்துள்ளாங்கண்டு கொடகு ஜில்லேஞ்ச உக்ரைனுக்கு வியாபாரம் ஆடுவக்கு ஓதுவக்கு சாக்கிரிக்கு கூடனே பாரே பாரே உத்தேச பெச்சண்டு அல்லிக்கு போன எங்கட விவரத்தின படந்தனுண்டு அந்த எங்கட மாஹித்தின சம்பந்தப்பட்டங்க போன் நம்பர் சொன்ன எட்டு தண்டு ஏழு தண்டு தண்டு தண்டு ஒன்று சொன்ன ஏழு ஏழு இல்லேங்கி சொன்ன எட்டு தண்டு ஏழு தண்டு தண்டு தண்டு ஒன்று சொன்ன ஒன்பது ஒன்பது அங்கு போன் மாடித்து கொடுக்கலுந்து ஜில்லாதிகாரி டாக்டர் பி சி சதீஷ் ரேங்க அனுச்சி. கன்னட புஸ்தக பிராதிகாரத்தாதினு மார்ச் பத்தாலஞ்சா பதினஞ்சாங்கத்தினே ஆறு தின கன்னட புஸ்தகத்துல ரியாயித்தி மாராட்ட மைசூர மகாராஜா காலேஜ் பரம்புல ஏற்பாடு மாடித்து இமேளத்து கூடியாடுவ இராதே உள்ள ராஜ்யத்திர எல்லா கன்னட புஸ்தக பிரிண்ட் மாடுவாயிங்க மாராட்ட மாடுவாயிங்க மார்ச் எட்டாண்டவுள்ள அர்ஜி இட்டித்து அங்கடின காத்து வச்சவளுந்து ஆடளித்த அதிகாரி கே பி கிரண் சிங் அறிவிக்க தந்தித்து. ஜில்லாடழித்த ஜில்லா பஞ்சாயத் சமாஜ கல்யாண இலாக்கை கூடுனே போரே போரே இலாக்கை ராதனில் கிராமீண பிஞ்ச நகர ஸ்தலிய சம்ஸ்தர சுனாயத்த பிரதிநிதியக்கு இதே இருபத்தெட்டாங்கு மடிக்கேரிர கவுட சமாஜத்திர சபாபாடையில் அந்தியோதயத்திர மீத ராஜ்ய மட்டத்திர மாஹித்தி காரியகார நடப்பா சாசகங்களான மண்டே பண்ட அப்பச்சு ரஞ்சன் ரேங்க காரியக்கிரமத்திர கொரவு காரிக்கை வயசுவா காரியக்கிரமத்து கனப்பட்டோ பிந்துவா கூடியாடுவான்னு கொத்தாய்த்து. மடிக்கேரி மிலிட்டரி கேன்டீன்ல இதே இருபத்தெட்டாங்கு லெக்க தப்பாசனை உள்ளான உண்டு ஏதே தரத்துல வியாபார வழிவாட்டிப்புல இருபத்தேழாங்கு நாராச்ச ரஜாய்ப்பா ஆன உண்டு கார்டுக்கார இருபத்தாறாண்ட ஒழுலு தங்கட கோட்டத்தின படுத்த உண்டு கேன்டீன்ல வியவஸ்தாபகங்க தங்கட பிரகட்டனையில அரிச்சிட்டிது. இதே இருபத்தேழாங்கு மடிக்கேரியில டவுன் ஹாலில் மக்கடா பொங்கட காயல சக்கரை காயல கூடுனே எல்லா தரத்துல காயலுக்கு பண்ணை வைத்தியக்கிய தப்பாசனா சிபிரம் நடப்பா அந்த போலக்கு பத்து கண்டைக்கு ஷுருவாப்பு சிபிரத்து தஜ்ஞ வைத்தியங்க கூடியாடுவா. மடிக்கேரி பக்கத்துல கே நிடுகணை கிராமத்துல கைஞ்ச தண்டு தினத்தஞ்ச அபிஃபால்ஸ் ரோட்ர ஆர்டிஓ கச்சேரி சுத்தமுத்து காட்டிய ஓடி கழிச்செண்டு என்ஆர் கணபதி ரேங்கட தோட்டத்து கூடியணித்து அணுகுண்டு அல்லியத்திர கிராமஸ்தங்க பொத்தியண்டு உண்டு. கொடகு ஜில்ல குஷால் நகரத்துல பக்க முப்பது கடிக்கிற இஎஸ்ஐ ஆஸ்பத்திரி கட்டுவக்கு கேந்திர சர்க்கார அனுமதி தந்தித்து அதுங்க நாலு ஏக்கரை பூமியில அவசியம் உண்டு அதனை கண்டுபிடிக்கொண்டு சம்சத பிரதாப சிம்ம அண்ணித்து. மடிக்கேரியில ஜில்லா பஞ்சாயத் சபாபாடையில் ஜில்லா அபிவிருத்தி சமன்வய பிஞ்ச உஸ்துவாரி சமிதி சபையில தக்கு பறந்தது. இந்நேரத்து தக்கு பறந்த சாசக மண்டே பண்ட அப்பச்சு ரஞ்சன் ரேங்க குஷால் நகரத்து இஎஸ்ஐ ஆஸ்பத்திரிக்கு ஜாக கண்டுபிடிச்சிட்டு இன்ன பரிசீலனை மாடித்து வரதி தரணும்னு சம்பந்தப்பட்ட அதிகாரியக்கு எண்ணுச்சு. கந்தாய இலாக்கையில சர்க்காரத்துல பிரதான காரியதர்ஷியில ஆதேச கொத்தனைக்கே சர்க்காரி ஜாகத்து அனதிகிருத்த ஆயத்து மனை கட்டித்து வாச உள்ளேங்க அதுன சக்கிரம மாடுவாங்க சம்பந்தப்பட்டனைக்கே சார்வஜனிகங்க தங்கட வியாப்தி கடங்குன அட்டல்ஜி ஜனஸ்நேகி கேந்திரத்து மார்ச் முப்பத்தொந்தாண்ட உள்ள அர்ஜி ஒப்புச்சிட்டித்து காரியக்கிரமத்தில் உபயோகப்படந்தவனு வந்து குஷால் நகர தாலுக் தாசில்தார் பிரகாஷ் அரிச்சிட்டித்து இல்லிக்கு பயிட்டு சுத்தி சமாச்சார தீர்ந்தது. ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲೋ